ನಿಮಗೆ ಇಷ್ಟು ವರ್ಷದ ಕೃಷಿಯಲ್ಲಿ? ಕೃಷಿ ಸರ, ಒಂದು ಲೆಕ್ಕ ನೋಡಿದ್ರೆ ಜೋಳ ಸರಿ ಸರ್, ಯಾಕಂದ್ರೆ ಖರ್ಚಿಲ್ಲ ಸರ್ ಅದು. ಜೋಳ ಗೊಬ್ಬರ ಹಾಕಿ ಬಿತ್ತನೆ ಮಾಡಿದ್ವಿ ಅಂದ್ರೆ ತೆನೆ ಮುರ್ಕೊಂಬಂದು ಮಿಷನ್ ಹಾಕ್ಸೋದು ಅಷ್ಟೇ ಸರ್, ಕೇಳೋದು. ಖರ್ಚು ಕಡಿಮೆ ಜೋಳ? ಖರ್ಚು ಕಡಿಮೆ ಸರ್. ರೈತರಿಗೆ ಮುಖ್ಯವಾದ ಬೆಳೆ ಖರ್ಚು ಅಂದ್ರೆ ಅದೇ ಕಡಿಮೆ ಸರ್. ಅಂದ್ರೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳಿತೀರಾ ಜೋಳ ನೀವು? ಅವಾಗ ಬೆಳೆದಿದ್ದು ಸರ್, ಈಗ ಜೋಳ ಕಡಿಮೆ ಮಾಡಿಬಿಡ್ತಾರೆ ಸರ್. ಯಾಕೆ? ಇವಾಗ ಏನೈತೆ ಸರ್, ಅದಕ್ಕೆ ಸುಳಿ ರೋಗ ಅಂತ ಬರಕತ್ತೆ ಸರ್. ಏನ್ ಮೆಕ್ಕೆಜೋಳ ಬರ್ತದಲ್ಲ ಸರ್, ಅದೇ ತರ ಇದಕ್ಕೆ ಸುಳಿ ರೋಗ ಬರ್ತಾ ಇದೆ ಸರ್. ಹಂಗಾಗಿ ಜೋಳ ಕಡಿಮೆ ಮಾಡಿದಾರೆ ಸರ್. ಆಮೇಲೆ ಮಾರ್ಕೆಟ್ಗೆ ಭಾಳ ಬೆಲೆ ಕಡಿಮೆ ಸರ್ ಅದಕ್ಕೆ. ಹಂಗಾಗಿ ರೈತರಿಗೆ ಮತ್ತೆ ದುಡ್ಡಿನ ಅವಶ್ಯಕತೆ ಕೊರತೆ ಆಗುತ್ತಲ್ಲ ಸರ್. ಹಂಗಾಗಿ ಕಡಲೆ ಸೂಪಾನ ಈ ಗೋವಿನ ಜೋಳ ಇಂಥವೆಲ್ಲ ಬೆಳೆದು ಮಾರ್ಕೆಟಿಗೆ ಮಾರ್ಕೊಂಡು ಲಾಭವನ್ನು ಪಡ್ಕೊಂತಾರೆ ಸರ್. ಸೂರ್ಯಕಾಂತಿ ಬೆಳಿತೀರಲ್ಲ ನೀವು? ಸೂರ್ಯಕಾಂತಿ ಬೆಳಿತೀವಿ ಸರ್. ಅಂದರೆ ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ ನೀವು? ಎಷ್ಟು ಭೂಮಿ, ಎಷ್ಟು ಎಕರೆಯಲ್ಲಿ ಬೆಳಿತೀರಿ ಸರ್? ಇವಾಗ 2 ಎಕರೆ ಹಾಕ್ಬೋದು ಸರ್, ಅದು ಭೂಮಿ ಮೇಲೆ ಡಿಪೆಂಡ್. ಎಷ್ಟು ಉಳಿತೈತಿ ಸರ್ ನೋಡ್ಕೊಂಡು, ಆ ಭೂಮಿ ಒಳಗೆ 2 ಎಕರೆ ಉಳಿದ್ರೆ 2 ಎಕರೆ ಸರ್, 4 ಎಕರೆ ಆಯ್ತಂದ್ರೆ 4 ಎಕರೆ ಹಾಕ್ತೀವಿ ಸರ್. ಸರ್ ಈಗ ಅದೆಲ್ಲ ರೋಗಾಣುಗಳು ಹೆಚ್ಚಾಗಿ ಇಳುವರಿ ಕಡಿಮೆ ಆಗೋದ್ರಿಂದ ರೈತರು ಹಾಕೋದು ಭಾಳ ಕಡಿಮೆ ಸರ್. ಸೂರ್ಯಕಾಂತಿಗೆ ಯಾವ ರೀತಿ ರೋಗ ಜಾಸ್ತಿ? ಅದು ಬೂದು ರೋಗ ಅಂತ ಬರ್ತದೆ ಸರ್. ಅದು ಮಳೆ ಆಯ್ತು ಅಂತಂದ್ರೆ ಪೌಡರ್ ಹೋಗ್ಬಿಟ್ರೆ ಕಾಳಾಗೋದಲ್ಲ ಸರ್. ಅದು ಸ್ವಲ್ಪ ಎಲ್ಲ ರೀತಿ ಒಳಗೂ ಕಷ್ಟ ಐತೆ ಸರ್. ಅದು ಅವಾಗ ರೋಗಾಣುಗಳು ಇರ್ತಿದ್ರು ಸರ್, ಅವಾಗ 7-8 ಚೀಲ ಬರೋ ಸರ್ ಒಂದು ಎಕರೆಗೆ. ಇವಾಗ ಬರೋದಿಲ್ಲ ಸರ್. ಬರಲ್ಲ ಸರ್, 2 ಎಕರೆಗೆ 3 ಚೀಲ ಹಿಂಗತಿ ಬರ್ತಾ ಇದೆ ಸರ್. ಖರ್ಚೇನು ಕಡಿಮೆ ಸರ್, ಆದ್ರೆ ಇದು ರೈತರಿಗೆ ವರ್ಕೌಟ್ ಆಗ್ತಾ ಇಲ್ಲ ಸರ್. ದನಕರುಗಳಿದಾವ ನಿಮಗೆ? ಅದಾವ ಸರ್. ಏನೇನು ಇದಾವೆ? ಎಮ್ಮೆಗಳು ಅದಾವ ಸರ್, ಒಂದು ಓರಿ ಕರೆ ಇದೆ ಸರ್, ಒಂದು 2 ದನ ಇದ್ದು ಸರ್, ಸ್ವಲ್ಪ ಆರಾಮ. ಎತ್ತುಗಳು ಕೃಷಿಯಲ್ಲಿ ಬಳಕೆ ಆಗ್ತಿದಾವ ನಿಮಗೆ? ಹೌದು ಸರ್. ಏನೇನು ಮಾಡ್ತೀರಿ ಎತ್ತುಗಳಿಂದ? ಎತ್ತುಗಳಿಂದ ಸರ್ ಬಿತ್ತನೆ ಮಾಡ್ತೀವಿ, ಎಡೆಗಡ್ಡೆ ಹೊಡಿತೀವಿ, ಎಲ್ಲ ಥರ ರೈತರಿಗೆ. ಅಂದರೆ ನೀವು ಟ್ರ್ಯಾಕ್ಟರ್ಗೆ ಬಂದಿಲ್ಲ, ಟ್ರ್ಯಾಕ್ಟರ್ ಬಳಕೆ ಮಾಡ್ತಾ ಇಲ್ವಾ ನೀವು? ಮಾಡ್ತೀವಿ ಸರ್. ನಿಮ್ದು ಇದೆಯಾ ಟ್ರ್ಯಾಕ್ಟರ್? ಇದೆ ಸರ್. ನಮ್ಮ ಟ್ರ್ಯಾಕ್ಟರ್ ಇದೆ ಸರ್. ಟ್ರ್ಯಾಕ್ಟರ್ ಇದೆ. ಎತ್ತು ತೆಗೆದು ಸರ್, ಎತ್ತು ತೆಗೆದು ಮತ್ತೆ ಎಲ್ಲ ಹೊಲಗಳು ಸ್ವಲ್ಪ ಜಾಸ್ತಿ ಮಾಡ್ಕೊತಿದ್ರು ಸರ್. ಹಂಗಾಗಿ ಟ್ರ್ಯಾಕ್ಟರ್ ಮಾಡ್ಕೊಂಡ್ವಿ ಸರ್ ನಾವು. ಟ್ರ್ಯಾಕ್ಟರ್ ಮಾಡ್ಕೊಂಡು ಎತ್ತು ತೆಗೆದು ಸರ್. ನಾವು ಒಬ್ಬರೇ ಸರ್ ಕೆಲಸ ಮಾಡೋರು, ಈ ಅಪ್ಪರಿಗೆ 4 ವಯಸ್ಸು ಆಗಿಬಿಡುತ್ತೆ ಸರ್. ಹಂಗಾಗಿ ತೆಗೆದು ಟ್ರ್ಯಾಕ್ಟರ್ ಮಾಡ್ಕೊಂಡು ಅದನ್ನೇ ವ್ಯವಸಾಯ ಮಾಡ್ಕೊಂಡು ಹೋಗ್ತೇವೆ ಸರ್. ಈ ಬಿತ್ತನೆಗೆ ಯಂತ್ರಗಳನ್ನೇ ಬಳಕೆ ಮಾಡ್ತಿದ್ರಿ? ಯಂತ್ರಗಳನ್ನ ಬಳಕೆ ಮಾಡ್ತೀವಿ. ಈ ಯಾವುದು ಕೂರಿಗೆ ಇದು ಮಾಡ್ತೀರಾ? ಆ ಕೂರಿಗೆ ಬಿಸಿಮಿಲ್ ಕೂರಿಗೆ ಅಂತ ಸರ್, ಹಣ್ಣಿಗೆರೆದು ಒಳ್ಳೆ ರೈತರಿಗೆ ಅನುಕೂಲ ಆಗಿರ್ತಕ್ಕಂಥ ಕೂರಿಗೆ ಅದು. ಒಳ್ಳೆ ಬಿತ್ತನೆ ಕೂರಿಗೆ, ನಡುಕಟ್ಟಿನ ಕೂರಿಗೆ ಅಂತಾರೆ ಸರ್. ಅದರಲ್ಲಿ 3-4 ವಿಧಾನಗಳು ಬರುತ್ತೆ ಸರ್. ನಡುಕಟ್ಟು ಅಂತ ಐತೆ ಸರ್, ರಬ್ಬರ್ ಕೂರಿಗೆ ಅಂತ ಐತೆ ಸರ್. ಅವೆಲ್ಲ ಚೆನ್ನಾಗಿ ಬರ್ತದೆ ಸರ್, ಅವರವ್ರ ಭೂಮಿ ಮೇಲೆ ಡಿಪೆಂಡ್. ಅಂದ್ರೆ ಕೂರಿಗೆಯಲ್ಲಿ ಯಂತ್ರಗಳಲ್ಲಿ ಬೇರೆ ಬೇರೆ ವಿಧಾನಗಳು, ಬೇರೆ ಬೇರೆ ವಿಧಾನಗಳು. ನಡುಕಟ್ಟಿನ ಕೂರಿಗೆ ಮತ್ತೆ ರಬ್ಬರ್ ಕೂರಿಗೆ ಅಂತ ಇದೆ ಸರ್. ಮತ್ತೆ ಅದ್ರಾಗ ಇನ್ನೊಂದರ ನಡುಕಟ್ಟು ಕೂರಿಗೆ ಅಂತ ಬರ್ತದೆ ಸರ್. ಹಂಗೆ ಸರ್. ಏನು ಅದಕ್ಕೆ ವ್ಯತ್ಯಾಸ? ಏನೇನು ವ್ಯತ್ಯಾಸ? ಯಾವ್ದು ಯಾವ್ದಕ್ಕೆ ಉಪಯೋಗ ಆಗ್ತದೆ ಅಂತ? ರೈತರಿಗೆ ಅನುಕೂಲತೆ ಆಗ್ಬೇಕಂದ್ರೆ ಸರ್ ರಬ್ಬರ್ ಕೂರಿಗೆ ಶ್ರೇಷ್ಠವಾದ್ರಿ ಸರ್. ಹೌದಾ? ಹೌದು. ಈಗ ನೀವು ಬಳಸ್ತಿರೋದು ರಬ್ಬರ್ ಕೂರಿಗೆ? ರಬ್ಬರ್ ಕೂರಿಗೆನ ಸರ್. ನಡುಕಟ್ಟು ಕೂರಿಗೆನ ಸರ್, ಬಿತ್ತನೆ ಆಗ್ತತಿ, ಒಳ್ಳೆ ನೀಟ್ ಆಗ್ತದೆ ಸರ್. 4 ಇಂಚಿಗೊಂದು ಬಿತ್ತನೆ ಆಗ್ತದೆ ಸರ್. ಆದ್ರೆ ಕೆಲವೊಂದು ಬಿತ್ತನೆ ಮಾಡಕ್ ಆಗ್ತಾ ಇಲ್ಲ ಸರ್, ಅದ್ರಲ್ಲಿಂದ ಕಾಳು ಸ್ಫೋಟನೆ ಆಗ್ತದೆ ಸರ್. ಹೌದಾ? ಹೋಗ್ತಬೇಕಾದ್ರೆ ಸ್ಪೀಡ್ಗೆ ಸ್ಫೋಟನೆ ಆಗ್ತದಲ್ಲ ಸರ್, ಕಾಳು ಸರಿಯಾಗಿ ಇದಾಗ್ತಾ ಇಲ್ಲ. ಆದ್ರೆ ಮೆಕ್ಕೆಜೋಳ ಕಡ್ಲಿ ಇವೆಲ್ಲ ನೀಟ್ನೆಸ್ ಆಗ್ತದೆ ಸರ್ ಅದು. ಸೊ ರಬ್ಬರ್ ಕೂರಿಗೆ ಸೂಕ್ತ ಅಂತೀರಿ? ರಬ್ಬರ್ ಕೂರಿಗೆ ಸೂಕ್ತ ಸರ್. ಈ ಅವಿಜ್ ಬಿತ್ತಲಿಕ್ಕೆ, ಜೋಳ ಬಿತ್ತಲಿಕ್ಕೆ ಇವೆಲ್ಲ ಬಹಳ ಅನುಕೂಲತೆ ಆಗ್ತದೆ ಸರ್. ನಡುಕಟ್ಟಿನ ಕೂರಿಗೆ ಯಾವ್ದಕ್ಕೆ ಉಪಯೋಗ ಆಗ್ತದೆ? ಅದು ಜೋಳ ಕಡ್ಲಿ ಗಟ್ಟಿಕಾಳು ಏನಿದೆ ಸರ್, ಅದು ಒಳ್ಳೆ ಬಿತ್ತನೆ ಆಗ್ತದೆ ಸರ್. ಆಮೇಲೆ ನೀರಾವರಿಗೆ ಅಗ್ದಿ ಸೂಕ್ತವಾದ. ಈಗ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಬೇಕು. ಹೌದು, ದನದ ಗೊಬ್ಬರ ಬೇಕೇ ಬೇಕು. ಬೇಕು ಸರ್. ಅದಕ್ಕೆ ದನಕರುಗಳು, ಹಸುಗಳು ಇದಾವ, ಎಮ್ಮೆಗಳಿದಾವ ನಿಮಗೆ? ಎಮ್ಮೆಗಳಿದೆ. ಎಮ್ಮೆಗಳಿದಾವೆ. ಓ, ಎಮ್ಮೆ ಗೊಬ್ಬರ ಎಲ್ಲ ಬಳಕೆ ಮಾಡ್ಕೊಳ್ತೀವಿ. ಎಮ್ಮೆಯಿಂದ ಹೈನುಗಾರಿಕೆನೂ ಆಗ್ತದೆ ನಿಮಗೆ? ಹಾಲು ಎಷ್ಟು ಉತ್ಪಾದನೆ ಆಗ್ತದೆ ಪ್ರತಿದಿನ? ಇಲ್ಲ ಸರ್, ಅಂತ ಏನು ಅದು ಆಗ್ತಲ್ಲ ಸರ್. ಎಮ್ಮೆಗೊಂಡು 1.5 ಲೀಟರ್ ಬರ್ತ ಸರ್, ಅದು ಮನೆಗೆ ಸರಿ ಹೋಗ್ತದೆ ಸರ್. ಸೊ ಹೊರಗಡೆ ಏನು ಹಾಲು ಮಾರಲ್ಲ? ಇಲ್ಲ ಸರ್, ಇಲ್ಲ ಸರ್. ಮನೆಗಾದ್ರೂ ಬೇಕಾಗ್ತದೆ? ಮನೆಗಾದ್ರೂ ಸರ್, ಡೈಲಿ 1 ಲೀಟರ್ ಬೇಕೇ ಬೇಕು ಸರ್. ಹಂಗಾಗಿ ನಾವು ಅದನ್ನ ಆಗ್ತಾ ಇಲ್ಲ ಸರ್. ನವಣಿ ಯಾವಾಗ ಬಿತ್ತನೆ ಮಾಡ್ತೀರಿ? ಇದೆ ಆ್ಯಕ್ಚುಲಿ ನವಣಿ ಸರ 7ನೇ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ. 7-8ನೇ ತಿಂಗಳ ಎಂಡ್ಗೆ ಸರ್. ನವಣಿ ಈಗ ನಿಮ್ಮ ಮನೆಗೋಸ್ಕರ ಅಷ್ಟೇನಾ ಬಿತ್ಕೊಳ್ಳೋದು? ಇಲ್ಲ ಸರ್, ಮನೆಗೋಸ್ಕರ ಅಷ್ಟೇನಾ. ಹ್ಞೂ, ಇವತ್ತಿಗೂ ನಿಮ್ಮ ಮನೆಯಲ್ಲಿ ನವಣಿ ಬಳಕೆ ಇದೆ ಊಟಕ್ಕೆ? ಇದೆ ಸರ್, ಇದೆ ಸರ್. ನವಣಕ್ಕೆ ಅನ್ನನೇ ಬಳಸೋದಾ? ಇದೆ ಇದೆ ಸರ್. ಹ್ಞೂ, ನವಣಕ್ಕಿದೆ. ಅಲ್ಲ, ಈಗ ಅಕ್ಕಿಗಿಂತ ಇದನ್ನೇ ಜಾಸ್ತಿ ಬಳಸ್ತೀರಾ? ಇಲ್ಲ ಸರ್, ಜಾಸ್ತಿ ಈಗ ಅವರೆಲ್ಲ ತಿನ್ನೋದಿಲ್ಲ, ನಮ್ಮ ಮಿಸ್ಸಸ್ ಅವರೆಲ್ಲ ತಿನ್ನೋದಿಲ್ಲ, ನಮ್ಮ ತಾಯಿಯವರು ನಮ್ಮ ತಂದೆಯವರು ನಾವು ಅದನ್ನ ತಿನ್ಕಂತ ಬಂದಿದ್ದೀವಿ ಸರ್. ಇವಾಗ ಅದನ್ನ ಅವಾಗ ಸ್ವಲ್ಪ ತಿಂತ ಇದ್ದೀವಿ. ನವಣಕ್ಕೆ ಬೇಕು, ನವಣಕ್ಕೆ ತಿಂತ. ಸೊ ಆ ಕಾರಣಕ್ಕಾಗಿ ನೀವು ಬೆಳಿತೀರಿ? ಹೌದು ಸರ್. ಈಗ ಸಾಮಾನ್ಯವಾಗಿ ನಿಮ್ಮ ಮುಂಗಾರಿನಲ್ಲಿ ಮುಖ್ಯವಾಗಿ ಬೆಳೆಯುವಂಥ ಬೆಳೆಗಳು ಯಾವ್ಯಾವು? ಹೆಸರು ಸರ್, ಅಲಸಂದಿ, ಸ್ವಲ್ಪ ಉದ್ದು ಸರ್, ಮನೆ ಪೂರ್ತಕ ಬೇಕಂತಾರೆ ಸರ್. ಹೌದಾ? ಹೌದು ಸರ್. ಇವನ್ನೇ ಯಾಕೆ ಬಿತ್ತಬೇಕು ಆ ಸಮಯದಲ್ಲಿ, ಇದು ಸೂಕ್ತ ಅಂತ ಯಾಕೆ ಅನಿಸುತ್ತೆ ಸರ್? ತಿನ್ನಲಿಕ್ಕೆ ದಿನ ಪದಾರ್ಥಗಳಂದ್ರೆ ಹೆಸರು ಅಲಸಂದಿ ಬೇಕು ಸರ್. ಉದ್ದು ಅಂತರೂ ಏನಾದರೂ ಮಾಡಲಿಕ್ಕೆ ಉದ್ದು ಬೇಕು. ಹಂಗಾಗಿ ಮಾಡೋದ್ರಿಂದ ನಮ್ಮ ಜೀವನಕ್ಕೂ ಆಗುತ್ತೆ ಸರ್. ಸ್ವಲ್ಪ ಏನಾದ್ರು ಹೆಚ್ಚು ಪ್ರಮಾಣದಲ್ಲಿ ಬೆಳೆದ್ವಿ ಅಂದ್ರೆ ಮಾರ್ಕೆಟ್ಗೆ ಹಾಕಿದ್ರೆ ಆ ದುಡ್ಡನ್ನ ಹಿಂದಿನ ಪೀಕಿಗೆ ಉಪಯೋಗಿಸ್ಬೋದು ಸರ್. ಅಂದ್ರೆ ಒಳ್ಳೆ ಬೆಲೆನೂ ಇರುತ್ತೆ. ಹೌದು ಸರ್. ಸೊ ಮುಂದೆ ಕೃಷಿಯ ನಿರ್ವಹಣೆಗೆ ಬೇಕಾಗುವಂತ ಹಣಕಾಸನ್ನ ಈ ನಿವಾರಣೆಗಾಗಿ ಹೆಸರು ಉದ್ದು ಅಲಸಂದಿಯಿಂದ ಉಪಯೋಗ ಆಗ್ತದೆ. ಹಿಂಗಾರಿನಲ್ಲಿ ಏನೇನು ಬೆಳಿತೀರಿ? ಹಿಂಗಾರಿ ಜೋಳ, ಕಡಲೆ ಸರ, ಗೋಧಿ, ಕುಸುಬಿ, ಅಗಸಿ ಮುಖ್ಯವಾದ ಬೆಳೆ. ಅಗಸಿ, ಕುಸುಬಿ ಇವು ಯಾಕೆ ನೀವು ಬೆಳೀತಾ ಇರೋದು? ಏನಾದ್ರೂ ಎಣ್ಣೆ ಉತ್ಪಾದನೆ ಮಾಡ್ತೀರಾ ಅಥವಾ? ಸರ್, ನಾವೇನು ಉತ್ಪಾದನೆ ಮಾಡೋದು ಸರ್, ಬೆಳಿತೀವಿ, ಮಾರ್ಕೆಟಿಗೆ ಕಳಿಸ್ತೀವಿ ಸರ್. ಅಗಸೆ ಒಂದು ಚಟ್ನಿಗೆ ಯೂಸ್ ಆಗುತ್ತೆ ಸರ್. ನಿಮಗೆ ಬೇಕಾಗ್ತದೆ? ನಮಗೆ ಬೇಕಾಗುತ್ತೆ ಸರ್. ಅಗಸೆ ಚಟ್ನಿ ಚೆನ್ನಾಗಿರ್ತದೆ ಸರ್. ಹಂಗಾಗಿ ಅಗಸೆ ಚಟ್ನಿಗೆ ಅದನ್ನ ಸ್ವಲ್ಪ ಇಟ್ಕೊಂಡು ಹೆಚ್ಚಿಗೆ ಬೆಳೆದ ಸರ್. ಟ್ಯಾಕ್ಟ್ರಿ ಬಿತ್ತನೆಗೆ ಅದು ಯಾಕಂದ್ರೆ ಆಗೋದೇ ಕಡಿಮೆ, 100% ಬೆಳೆದಿತ್ತು ಸರ್. ಅದೆಲ್ಲಿ ಬೆಳಿತಿತ್ತು? ಯಾಕಂದ್ರೆ ಕೂರಿಗೆ ಸ್ವಲ್ಪ ಜಾಸ್ತಿ ಐತೆ ಸರ್, ಜೋಳಕ್ಕೆ ಅದಕ್ಕೆಲ್ಲ. ಅವಾಗ ಎತ್ತಿಲೆ ಬಿತ್ತಿದ್ ಸರ್, ಕೂರಿಗೆ ತಕ್ಕಮಟ್ಟಿಗೆ ಆಯ್ತಿತ್ತು ಸರ್. ಹಂಗಾಗಿ ಎಲ್ಲ ಬೆಳೆಗಳು ಬರ್ತದೆ ಸರ್. ಈಗ ಟ್ಯಾಕ್ಟ್ರಿ ಬೆಳೆಗೆ ಅಗಸಿ ಬರ್ತಾ ಇಲ್ಲ ಸರ್, ಅದು ಇಲ್ಲ, ಸಪ್ರೇಟ್ ಆಗಿ ಬಿತ್ತಬೇಕು ಸರ್ ಅದನ್ನ. ಮಿಶ್ರ ಬೇಸಾಯ ಪದ್ಧತಿ ಅಂತ ಹೇಳ್ತಾರಲ್ವ, ಗೊತ್ತಾ ನಿಮಗೆ? ಮಿಶ್ರ ಬೆಳೆ ಅಂದ್ರೆ ಒಂದೇ ಅವಧಿಗೆ ಒಂದ್ ಎರಡು ಮೂರು ಬೆಳೆಗಳನ್ನ ಬೆಳೆಯೋದು, ಮಿಕ್ಸ್ ಮಾಡಿ ಬೆಳೆಯೋದು ಮಿಶ್ರ ಬೇಸಾಯ. ಹೌದೌದು. ನೀವು ಮಾಡಿದಿರ ಅಂತ? ಮಾಡಿದ್ದೀನಿ ಸರ್. ಯಾವ್ಯಾವ ಬೆಳೆಗಳನ್ನ ಬೆಳಿತೀರಿ? ಮುಂಗಾರಿನಲ್ಲಿ ಸೂಕ್ತನ ಹಿಂಗಾರಿನಲ್ಲಿ ಸೂಕ್ತನ? ಅದು ಮುಂಗಾರಲ್ಲಿ ಸೂಕ್ತ ಅಲ್ಲ ಸರ್, ಹಿಂಗಾರಿಯಲ್ಲೇ ಸೂಕ್ತ ಅದು. ಇವಾಗ ನಾವು ಜೋಳ, ಕಡ್ಲಿ, ಅಗಸಿ, ಅವಾಗ ಮೂರು ಎತ್ತಿಲ್ಲೇ ವ್ಯವಸಾಯ ಮಾಡ್ಬೇಕಾದ್ರ ಅಂತ ಕೂರಿಗೆ ಏನು ಹೋಗ್ತಿದ್ರಲ್ಲ ಸರ್, ಎರಡು ಮೂರು ಬಳ್ಳಲ್ಲಿ ಕೂರಿಗೆ ಆಯ್ತೈತೆ ಸರ್. ಹಂಗಾಗಿ ಎಲ್ಲ ಬೆಳೆಗಳು ಬರ್ತದೆ ಸರ್. ಈಗ ಎಲ್ಲ ಟ್ಯಾಕ್ಟ್ರ್ ಬೆಳೆಯಲ್ಲ ಸರ್. ಈಗ ಕಡಲೆ ಜೋಳ ಬರ್ತದೆ ಸರ್, ಇಲ್ಲ ಅಂತಲ್ಲ, ಅದು ಎಷ್ಟೇ ಹೋದ್ರೂ ಬರ್ತದೆ ಸರ್ ಹುಟ್ಟಿಗೆ ಬರುತ್ತೆ. ಆದ್ರೆ ಆಗಸೆ ಬರೋದಿಲ್ಲ ಸರ್. ಹಂಗಾಗಿ ಈಗೆಲ್ಲ ಸಪ್ರೇಟ್ ಬೇರೆ ಬೇರೆ ಮಾಡ್ತಾಯಿದೆ ಸರ್. ಈ ಮಿಶ್ರ ಬೇಸಾಯದಿಂದ ನಿಮಗೆ ಯಾವ ರೀತಿ ಅನುಕೂಲ ಆಯಿತು? ಮಿಶ್ರ ಬೇಸಾಯದಿಂದ ಸರ ಬಂತಂದ್ರೆ ಜೋಳ ಜಾಸ್ತಿ ಬಂದರೆ ಅದು ಸ್ವಲ್ಪ ಕಡಿಮೆ ಬರೋದು ಸರ್. ಏನ್ರಿ ಒಟ್ಟು ಇದಾಗ್ತದೆ ಸರ್ ನಮಗೆ ಆ ಬೆಳೆ ಅಂತರ, ಒಂದು ಹೆಚ್ಚಿಗೆ ಬಂದ್ರೆ ಒಂದು ಕಡಿಮೆ ಬರ್ತದೆ. ಏನು ಲಾಸ್ ಆಗೋದಿಲ್ಲ? ಲಾಸ್ ಅಂತ ಒಂದು ಬೆಳೆ ಕೈ ಕೊಟ್ಟರೆ ಮತ್ತೊಂದು ಬೆಳೆ ನಿಮ್ಮನ್ನು ಕೈ ಹಿಡಿತದೆ. ಅದು ಬೆಳೆ ಹಾಳಾದ್ರೂ ಸಹಿತ ಅದರ ಪಶುಗಳಿಗೆ ಆಹಾರ ಆಗ್ತದೆ. ಈ ಕಾರಣಕ್ಕಾಗಿ ಮಿಶ್ರ ಬೆಳೆ ಒಂದು ರೀತಿಯಿಂದ ಉಪಯೋಗ ಅದು. ಹೌದು. ಈ ಪದ್ಧತಿ ಇನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ನೀವು ಮಿಶ್ರ ಬೆಳೆ ಪದ್ಧತಿಯನ್ನ? ಇಲ್ಲ ಸರ್, ಇವಾಗ ಏನಿಲ್ಲ ಸರ್, ಎಲ್ಲ ಸಪ್ರೇಟ್ ಬೆಳೆ ಮಾಡ್ತಾ ಇದ್ದೀವಿ ಸರ್. ಯಾಕಂದ್ರೆ ಇವಾಗ ಆಳಿನ ಪರಿಸ್ಥಿತಿ ಬಹಳ ಗಂಭೀರ ಐತೆ ಸರ್. ಈಗ ಅವಾಗ 100 ರೂಪಾಯಿ ದುಡಿಯ ಸರ್, ಈಗ 300 ರೂಪಾಯಿ ಕೂಲಿ ಇದೆ ಸರ್, ಗಂಡಾಳಿಗೆ 400 ರೂಪಾಯಿ ಕೂಲಿ ಸರ್. ಹಂಗಾಗಿ ಎಲ್ಲ ಸಪ್ರೇಟ್ ಮಾಡ್ಬಿಡ್ತಾರೆ ಸರ್. ಒಂದೆಳ್ಳೆ ಆಳು ಸಿಗಲಿದ್ರು ಕೂಡ ಇವತ್ತು ಮಿಷನ್ನಲ್ಲೇ ನಾವು ಕಟಾವು ಮಾಡಿಸ್ಬೋದು ಅನ್ನೋ ಧೈರ್ಯ ರೈತನಿಗೆ. ಈರುಳ್ಳಿ ಬರ್ರಿ ಬೆಳೆದಿದ್ರ? ಈರುಳ್ಳಿ ಹಾಕಿದ್ದೀವಿ ಸರ್, 4-5 ಎಕರೆ ಹಾಕಿದ್ದೀನಿ ಸರ್. ಆದರೆ ಎಲ್ಲ ಲಾಸ್ ಆಗಿದೆ ಸರ್. ಯಾಕೆ, ಏನಾಯ್ತು? ಏನು ಸರ್, ಮಳೆಯಲ್ಲಿ ನಂತರ ಎಲ್ಲ ಮೆಣಸಿನ ಗಿಡನೂ ಆಗಲಿಲ್ಲ ಸರ್, ಈರುಳ್ಳಿ ಅಂತರೂ ಆಗಲಿಲ್ಲ ಸರ್. ಒಂದು 1,000 ರೂಪಾಯಿ ಆಯಿತು 5 ಎಕರೆಗೆ. ಪ್ರಕೃತಿ ತುಂಬ ಕಷ್ಟ ಅದು, ಅಂದರೆ ಕೆಲವು ಬೆಳೆಗಳನ್ನು ಹಾಳು ಮಾಡಿಬಿಡ್ತದೆ. ಭಾಳ ಹಾಳಾಯ್ತು ಸರ್ ಈ ಸಲ. ಓಹೋ. ಮತ್ತು ಹೇಗೆ ಆ ನಷ್ಟವನ್ನು ಸರಿದೂಗಿಸ್ಕೊಂಡ್ರೆ ಅಥವಾ ಹೇಗೆ? ಏನಿಲ್ಲ ಸರ್, ಮತ್ತು ನಷ್ಟ ಅನ್ನೋದ್ರೆ ಈ ಪಿ ಬೆಳೆ ಹೋದ್ರೂ ಇನ್ನೊಂದು ಬೆಳೆಯಲ್ಲೇ ತೆಗಿತೀವಿ ಅನ್ನೋ ಧೈರ್ಯ ಸರ್. ಯಾಕಂದ್ರೆ ಈಗ ಒಂದು ಬೆಳೆ ಹೋಗೈತೆ ಅಂತ ಹೇಳಿ ನಾವು ಕುಂತ್ಕೊಂಡ್ರೆ ಆಗೋದಿಲ್ಲ ಸರ್. ನಿಮ್ಮಲ್ಲಿ ಸಾಗಿಸ್ಬೇಕು ಕೃಷಿ ಬೆಳೆ ವಿಮೆ ಎಲ್ಲ ಮಾಡಿಸಲ್ವಾ? ಮಾಡಿಸ್ತೀವಿ ಸರ್. ಮತ್ತೆ ಆ ಬೆಳೆ ವಿಮೆ ಬರ್ತದ ನಿಮಗೆ ವಾಪಸ್? ಬರ್ತದೆ ಸರ್. ಇವಾಗ ಏನು ಮಾಡಿದ್ರೆ ಸರ್, ಈಗ ನೋಡಿ, ಈಗ ಈರುಳ್ಳಿ ಲಾಸ್ ಆಯಿತು, ರೋಗ ಬಂದು ಅಂತ ಹೇಳ್ತೀರಾ, ಅವಕ್ಕೆ ವಿಮೆ ಮಾಡಿಸಿದ್ರೆ ನಿಮಗೆ ಅದರ ಹಣ ವಾಪಸ್ ಬರ್ತಿತ್ತಲ್ಲ ಏನಾದರೂ? ಅದು ಬರ್ತದೆ ಸರ್. ಇವಾಗ ಏನು ಮಾಡ್ತದೆ ಸರ್, ಈ ನಮ್ಮ ಕುಕ್ನೂರು ಹೋಬಳಿ ಒಳಗೆ ಒಂದು ಪೀಕ್ ಆಯ್ಕೆ ಮಾಡ್ಕೊಂಡು ಬಿಡ್ತಾರೆ ಸರ್. ನಾವೆಲ್ಲ ಬೆಳೆ ಕೊಡ್ತೀವಿ ಸರ್, ಈರುಳ್ಳಿ ಕೊಡ್ತೀವಿ, ಮೆಣಸಿನ್ಕಾಯಿ ಕೊಡ್ತೀವಿ, ಕಡಲೆ ಕೊಡ್ತೀವಿ, ಜೋಳ ಕೊಡ್ತೀವಿ,

ಉಳಿದ್ ನಮ್ಗೆ ಉಳಿದಿತ್ತಲ್ಲ ಅನ್ನೋ ಒಂದು ಉದ್ದೇಶ. ಖರ್ಚು ಕಡಿಮೆ ಇದು, ಖರ್ಚು ಕಡಿಮೆ ಸರ್, ಲಾಭ ಜಾಸ್ತಿ ಇದೆ, ಲಾಭ ಜಾಸ್ತಿ ಇದೆ ಸರ್. ಈಗ ಎಕರೆಗೆ 4-5 ಕ್ವಿಂಟಲ್ ಬಂತಂದ್ರೆ 1 ಕ್ವಿಂಟಲ್ ಹೋಗುತ್ತೆ ಸರ್, 4 ಕ್ವಿಂಟಲ್ ಲಾಭ ಆಗ್ತಲ್ಲ ಸರ್. ಅಂದ್ರೆ ಈ ಬೆಳೆಗೆ ಏನಾದ್ರೂ ರೋಗಗಳು ಹೆಚ್ಚು ಕಾಡ್ತ ಇದೆ ಇದೆ ಸರ್, ರೋಗಾಣುಗಳೇನಿದೆ ಸರ್. ಮತ್ತೆ ಆಗಾಗ ತಕ್ಕಂತ ಎಣ್ಣೆ ಸ್ಪ್ರೇ ಮಾಡ್ಕೊಂಡು ಹೋಗ್ತದೆ ಸರ್. ಈ ಬಾರಿ ಉಳ್ಳಾಗಡ್ಡಿ ಬೆಲೆ ಹೇಗೆ ಸಿಕ್ಕಿದೆ? ತಗೊಂಬರ್ಬೇಕಾದ್ರೆ ಬೀಜ 5,600 ರೂಪಾಯಿ ಪ್ರೈವೇಟಲ್ಲಿ ತಗೊಂಬಂದಿವಿ ಸರ್ ನಾವು. ಇವಾಗಿನ ರೇಟ್ ಕೇಳಿದ್ರೆ 1,000 ರೂಪಾಯಿ ಡಿಫ್ರೆನ್ಸ್ ಆಗ್ತದೆ ಸರ್. ಓಹೋ, ಈಗ ತಂದು ಬೆಲೆ ಇವತ್ತು ತಗೊಳ್ತಾ ಇಲ್ಲಪ್ಪ ಅಂದರೆ ರೈತನಿಗೆ ಲಾಸನೇ ಸರ್. ಅದು 1 ಕೆಜಿ ಬೀಜದ ಪಾಕೆಟ್ 5,000 ಚಿಲ್ಲರೆ ಇಲ್ಲ ಸರ್. ಒಂದು ಆಗ್ರೋದೊಳಗೆ, ಕೃಷಿ ಆಗ್ರೋದೊಳಗೆ 1,050 ರೂಪಾಯಿ ತಗೊಳ್ತಾರೆ ಸರ್ ಅವರು 1 ಕೆಜಿ ಪಾಕೆಟ್. ಜನರಲ್ ಹೊರಗಡೆಗೆ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇದೆ ಸರ್. ಅದು ಹಂಗಾಗಿ 5,600 ರೂಪಾಯಿ ಪ್ರೈವೇಟಲ್ಲಿ ತಗೊಂಬಂದಿವಿ ಸರ್ ಒಂದು ಕ್ವಿಂಟಲ್. ಇವಾಗ 4,600-700 ರೂಪಾಯಿ ಇದೆ ಸರ್, 1,000 ರೂಪಾಯಿ ಡಿಫ್ರೆನ್ಸ್ ಆಗ್ತದೆ ಸರ್. ಡಿಫ್ರೆಂಟ್ ಹೌದು ಸರ್. ಈಗ ನಿಮಗೆ ಈ ಅಂದರೆ ಉಳ್ಳಾಗಡ್ಡಿ ಮಾರುಕಟ್ಟೆ ಕೊಪ್ಪಳಕ್ಕೆ ಹೋಗುತ್ತೆ? ಹಾಂ, ಕೊಪ್ಪಳ ಸರ್. ಅಂದರೆ ಇದು ತುಂಬ ಬೆಳೆಯೇ ಬೆಳೀತಾ ಇರೋದ್ರಿಂದ ಇಲ್ಲಿಗೆ ಖಾಸಗಿ ವ್ಯಕ್ತಿಗಳು ಖರೀದಿಗೆ ಬರ್ತಾರೆ? ಬರ್ತಾರೆ ಬರ್ತಾರೆ ಸರ್. ಹೇಗಿದೆ ತೂಕದಲ್ಲಿ, ಏನಾದರೂ ಹಿಂದೂ ಮುಂದೆ ಆಗ್ತದ? ಏನಿಲ್ಲ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರ್ತದೆ. ರೈತರಿಗೇನು ಸಮಸ್ಯೆ ಇಲ್ಲ ಸರ್, ಹಂಗೇನಿಲ್ಲ ಸರ್. ಒಂದು, ನೀವು ಕೃಷಿ ಹುಂಡಕ್ಕೆ ಸಹಾಯಧನ ತಗೊಂಡ್ರಿ, ಮತ್ತೆ ಏನಾದರೂ ಹನಿ ನೀರಾವರಿಗೆ ಪೈಪ್ ಲೈನು ಈ ತರದ ಏನಾದರೂ ಸಹಾಯ ತಗೊಂಡಿದ್ರಿ? ಆಮೇಲೆ ಕೇಂದ್ರ ಸರ್ಕಾರದ ಅನುದಾನಗಳು, ಈಗ ಕೃಷಿ ಸನ್ಮಾನ ಇರ್ಬೋದು, ಪ್ರಧಾನ ಮಂತ್ರಿಯವರ ಕಿಸಾನ್ ಸನ್ಮಾನ ಏನಿದೆ, 2,000 ಆಗಾಗ ಆಗ್ತಾರೆ ಅಂತ. ಹೌದು ಸರ್. ಇಂಥ ಯೋಜನೆಗಳಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಗಿದೆ? ಉಪಯೋಗ ಆಗುತ್ತೆ ಸರ್. ಉಪಯೋಗ ಆಗುತ್ತೆ, ಆವಾಗ ಅವಾಗ ಆಗ್ತಾರೆ ಸರ್. ಯಾವಾಗ 3 ತಿಂಗಳಿಗೆ ಒಂದ್ಸಲ ಆಗ್ತದೆ ಸರ್. ಇವಾಗ ಏನ್ ಮಾಡ್ತಾರೆ ಅಂದ್ರೆ 2-2 ಕಂತು ಕೂಡಿಸಿ ಹಾಕ್ತಾರೆ ಸರ್. ಓ, ಹಂಗೆ. ಹಾ, ಅದು ಒಳ್ಳೆ ಅನುಕೂಲ ಆಗ್ತದೆ ಸರ್. ಯಾವ್ದಾರ ಒಂದು ಚೀಲ ಗೊಬ್ಬರಕರ ಮೀಸಲಾತಿ ಅಲ್ರಿ, ಇಲ್ಲ ಅವ್ರು ಡೀಸೆಲ್ಗೆ ಯೂಸ್ ಆಗಲಿ, ಒಂದು ಒಳ್ಳೆ ರೀತಿ ಒಳಗೆ ಸಹಾಯಧನ ಸಿಗುತ್ತೆ ಸರ್. ಈಗ ಬಸವರಾಜ್ ಅವರೇ, ಕೊನೆಯದಾಗಿ ಏನ್ ಪ್ರಶ್ನೆ ಅಂದ್ರೆ, ಕೃಷಿಯಿಂದ ಜೀವನ ಸುಸ್ಥಿರವಾಗಿ ಸಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯನ ಹೇಗೆ? ಸಾಧ್ಯ ಆಗುತ್ತೆ ಸರ್. ಆದರೆ ಮಳೆ ಆಶ್ರಿತ ಚೆನ್ನಾಗಿ ನಡೆಸಿದ್ರೆ ಮಾತ್ರ ಸಾಧ್ಯತೆ ಆಗುತ್ತೆ. ಸಾಧ್ಯತೆ ಒಂದು ವೇಳೆ ಮಳೆ ಆಶ್ರಿತ ಏನಾದರೂ ರೈತನಿಗೆ ಆಗದೆ ಹೋದರೆ ಸರ್ಕಾರದಿಂದ ಏನಾದರೂ ಒಂದು ಸೌಲಭ್ಯ ಸಿಗುತ್ತೆ. ಅಂದರೆ ಮುಂದೆ ರೈತ ನಿಂದರ್ಲಿಕ್ಕೆ ಸ್ಟಡಿ ಆಗ್ತಾನೆ ಸರ್. ಕೃಷಿಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ಪಾಲ್ಗೊಳಿಸೋಕೆ ಬಗ್ಗೆ ನಿಮ್ಮ ನಿಲುವೇನು? ಹೌದು, ಇದು ತುಂಬ ಕಷ್ಟದಿದೆ, ಲಾಭ ಇಲ್ಲ, ಬೇಡೋ ಬೇಡ ಅಂತೇಳಿ ಅನ್ನುವಂಥ ಮನೋಸ್ಥಿತಿ ಇದೆಯಾ? ಎಷ್ಟೇ ಆದರೂ ಇದು ನಮಗೆ ಅನಿವಾರ್ಯ ಅಂತೇಳಿ ನಿಮ್ಮ ಮಕ್ಕಳನ್ನು ಈ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡ್ತಿದ್ರೆ ಹೇಗೆ? ಸರ, ನಾವಂತರೂ ರೂಢಿ ಪದ್ಧತಿ ಒಳಗೆ ಬಂದ್ಬಿಟ್ಟು ವಿರಾರುತ್ತೆ ಇದ್ರೊಳಗೆ. ಈಗಿನ ಜನ್ರೇಷನ್ ಒಳಗೆ ಆ ರೀತಿ ಒಳಗೆ ಇಲ್ಲ ಮಕ್ಕಳು. ಆದರೆ ಅನಿವಾರ್ಯತೆ, ಮುಂದವ್ರು ಏನಾರ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ಒಂದು ತಮ್ಮ ಕಾಲ ಮೇಲೆ ನಿಂತ್ಕೊಂಡ್ರೆ ಮುಂದೆ ಹೋಗ್ಲಿ ಸರ್, ಇಲ್ಲಾಂದ್ರೆ ನಮ್ಮ ಕೃಷಿ ಅಂತರ ಯೋಗ್ಯವಾದ. ಒಳ್ಳೆಯದು ಬಸವರಾಜ್ ಕಳಕಪ್ಪ ಮೈನಳ್ಳಿ ಅವರೇ, ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಕೃಷಿ ಅನುಭವ ಕುರಿತು ಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ಕೃಷಿ ಗೀತೆಗಳನ್ನು. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು.